ಯಾವ ಎಲ್ಲ ತೋಟಗಾರಿಕೆ ಬೆಳೆಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅವಕಾಶ ಇದೆ, ಈ ಅಂಗಾಂಶ ಕೃಷಿಯಲ್ಲಿ ತಯಾರಾದಂತಹ ಸಸಿಗಳನ್ನು ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಬೆಳೆಗಾರರು ಅನುಸರಿಸಬೇಕಾದಂತಹ ಕೆಲವೊಂದು ಮುಂಜಾಗ್ರತಾ ಕ್ರಮಗಳು, ಹೇಗೆ ಈ ಅಂಗಾಂಶ ಕೃಷಿ ವಿಧಾನ ತೋಟಗಾರಿಕೆ ಬೆಳೆಗಾರರಿಗೆ ಒಂದು ವರವಾಗಿದೆ, ಈ ಎಲ್ಲ ಅಂಶಗಳನ್ನು ಮನವರಿಕೆ ಮಾಡಿಕೊಳ್ಳೋಣ ಅಂತ ಹೇಳಿ, ಈ ಅಂಗಾಂಶ ಕೃಷಿಯ ಪ್ರಾಮುಖ್ಯತೆ ಅದರಲ್ಲೂ ತೋಟಗಾರಿಕೆ ಬೆಳೆಗಳಲ್ಲಿ ಯಾವ ಮಟ್ಟದಲ್ಲಿದೆ, ಈಗ ಪ್ರಸ್ತುತ ನಮ್ಮ ಒಂದು ಪ್ರದೇಶಗಳಲ್ಲಿ ಎಷ್ಟು ಮಟ್ಟಿಗೆ ಇದರ ಒಂದು ಬಳಕೆ ಆಗ್ತಾ ಇದೆ? ಸರಿ, ಅಂಗಾಂಶ ಕೃಷಿ ಇದೆಯಲ್ಲ, ಈ ಅಂಗಾಂಶ ಕೃಷಿಯು ನಮ್ಮ ತೋಟಗಾರಿಕಾ ಕ್ಷೇತ್ರದಲ್ಲಿ ಮಹತ್ತರವಾದ ಕೊಡುಗೆ ಅಂತಲೇ ಹೇಳ್ಬೋದು. ಅದರಲ್ಲೂ ಅಗ್ರಿಕಲ್ಚರ್ ಕ್ರಾಪ್ಸ್ ಏನು ಹೇಳ್ತೀವಿ, ನಮ್ಮ ಕೃಷಿ ಕ್ಷೇತ್ರಕ್ಕೆ ಹೋಲಿಸಿದಾಗ ತೋಟಗಾರಿಕಾ ಕ್ಷೇತ್ರದಲ್ಲಿ ಬಹಳನೇ ಅದರ ಪ್ರಾಮುಖ್ಯತೆ ಇದೆ. ಮುಖ್ಯವಾಗಿ ಏನಂದರೆ, ಇಲ್ಲಿ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ತುಂಬ ಸರಿ ಅದರದ್ದು ಸಂತಾನಾಭಿವೃದ್ಧಿ ಆಗೋದು ಬೀಜೋತ್ಪಾದನೆ ಇಲ್ಲದೆ ಆಗುತ್ತೆ. ಅದು ಬೀಜೋತ್ಪಾದನೆ ಆಗದೆ ಆದಾಗ ಅಂದರೆ ನಾವೇನು ಈ ಕಟ್ಟಿಂಗ್ಸ್ ಇರ್ಬೋದು, ಗ್ರಾಫ್ಟಿಂಗು, ಕಸಿ ಮಾಡೋದು, ಈ ರೀತಿ ಹೇಳ್ತೀವಲ್ಲ, ಅಂಥ ಬೆಳೆಗಳಲ್ಲಿ ಈ ಅಂಗಾಂಶ ಕೃಷಿ ತಂತ್ರಜ್ಞಾನ ಅಂತೂ ಬಹಳನೇ ಉಪಯೋಗ ಆಗುತ್ತೆ. ಮುಖ್ಯವಾಗಿ ಇಲ್ಲಿ ನಾವು ಅದಕ್ಕೆ ಏನು ಹೇಳ್ತೀವಿ, ಬೀಜೋತ್ಪಾದನೆ ಮೂಲಕ ಸಂತಾನಾಭಿವೃದ್ಧಿ ಆದಾಗ ಅದರಲ್ಲಿ ಒಂದೊಂದು ಬೀಜದಿಂದ ಬರೋ ಗಿಡಗಳು ಒಂದೊಂದು ರೀತಿ ಇರ್ತವೆ. ಆದರೆ ನಾವು ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಏನು ಮಾಡ್ತೀವಿ, ಅದು ಒಂದೇ ರೀತಿ ಏಕರೂಪ ಗಿಡಗಳನ್ನ ನಾವು ಬಯಸ್ತಿರ್ತೀವಿ. ಅಂಥ ಸಮಯದಲ್ಲಿ ಈ ಅಂಗಾಂಶ ಕೃಷಿಯಿಂದ ನಾವು ಅಭಿವೃದ್ಧಿಪಡಿಸಿದಾಗ ಎಲ್ಲ ಗಿಡಗಳು, ನೀವು ಎಷ್ಟೇ ಗಿಡ, ಒಂದು ಗಿಡದಿಂದ ನೀವು ಲಕ್ಷಾಂತರ ಗಿಡ ಬೆಳೆದ್ರೂ ಅದು ಒಂದೇ ರೀತಿ ಇರುತ್ತೆ, ಅಂದರೆ ತಾಯಿ ಗಿಡದ ರೀತಿನೇ ಇರುತ್ತೆ. ಮೊದಲು ನಾವು ಅಂಗಾಂಶ ಕೃಷಿನಲ್ಲಿ ಏನು ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ಗೊತ್ತಾಗುತ್ತೆ, ಅಂಗಾಂಶ ಕೃಷಿನಲ್ಲಿ ನಾವು ಗಿಡಗಳನ್ನ ಅಭಿವೃದ್ಧಿಪಡಿಸಬೇಕಾದ್ರೆ ಯಾವುದೇ ಗಿಡದ ಯಾವ ಭಾಗ ತಗೊಂಡ್ರೂ, ಅಂದರೆ ಒಂದು ಅಂಗ ಇರ್ಬೋದು, ಅಂದರೆ ನಾವು ಹೇಳ್ತೀವಿ ಆರ್ಗನ್, ಇಲ್ಲ ಟಿಶ್ಯೂ ಇರ್ಬೋದು ಅಂಗಾಂಶ, ಅದು ಬಿಟ್ಟು ನೀವು ಜೀವಕಣಗಳು, ಪ್ರತಿ ಜೀವಕಣದಿಂದನೂ ಒಂದು ಗಿಡ ಆಗೋ ಅದಕ್ಕೆ ತಾಕತ್ತಿರುತ್ತೆ. ಅದಕ್ಕೆ ನಾವು ಅದನ್ನು ಇಂಗ್ಲೀಷ್ನಲ್ಲಿ ಟೋಟಿ ಪೊಟೆನ್ಸಿ ಹೇಳ್ತೀವಿ, ಅಂದರೆ ಪ್ರತಿ ಸೆಲ್ಲಿಂದನೂ ಅದು ಗಿಡ ಆಗಿ ಅಭಿವೃದ್ಧಿಪಡಿಸ್ಬೋದು. ಆ ರೀತಿ ಆದಾಗ ಏನಾಗುತ್ತೆ, ನೀವು ಒಂದು ಅಂಗ ಅಥವಾ ಒಂದು ಅಂಗಾಂಶ ಅಥವಾ ಒಂದು ಜೀವಕಣದಿಂದ ನೀವು ಗಿಡಗಳನ್ನ ಅಭಿವೃದ್ಧಿಪಡಿಸಿದಾಗ ಅದರಿಂದ ನೀವು ಲಕ್ಷ ಗಿಡಗಳನ್ನ ಅಭಿವೃದ್ಧಿಪಡಿಸಿದ್ರು ಎಲ್ಲ ಗಿಡಗಳು ಒಂದೇ ರೀತಿ ಇರುತ್ತೆ. ತದ್ರೂಪು ಏಕರೂಪ ಒಂದೇ ರೀತಿ ಇರುವಂತ ಗಿಡಗಳು. ಅದರಲ್ಲೂ ಈಗ ನೀವು ಆ ತಾಯಿ ಗಿಡಗಳನ್ನ ನೀವು ಏನು ಆಯ್ಕೆ ಮಾಡ್ತಿರೋ, ಆ ತಾಯಿ ಗಿಡ ನೀವು ಆಯ್ಕೆ ಮಾಡಿದಾಗ ಅದು ಬಹಳ ಇಳುವರಿ ಕೊಡುವಂತ ಗಿಡ, ರೋಗ ನಿರೋಧಕ ಶಕ್ತಿ ಇರುವಂತ ಗಿಡ ಆದರೆ ಅದರಿಂದ ಬರೋ ಎಲ್ಲ ಗಿಡಗಳಿಗೂ ಅದೇ ಗುಣ ಬಂದಿರುತ್ತೆ. ಅದು ಬಹಳ ಮುಖ್ಯವಾದ ಅನುಕೂಲ ಈ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳಲ್ಲಿ. ಈ ಅಂಗಾಂಶ ಕೃಷಿ ಇದೆಯಲ್ಲ ಸರ್, ಇದು ಒಂದು ಈ ನಮ್ಮ ಜೈವಿಕ ತಂತ್ರಜ್ಞಾನದ ಒಂದು ಅನುಕೂಲ ಅಥವಾ ಉಪಯೋಗ. ಆದರೆ ಇದು ಬಹಳ ಪ್ರಮುಖವಾದ ಉಪಯೋಗ ನಮ್ಮ ಜೈವಿಕ ತಂತ್ರಜ್ಞಾನ ವಿಭಾಗದ್ದು. ತೋಟಗಾರಿಕೆ ಬೆಳೆಗಳಿಗೆ ಬಂದಾಗ ಇದರ ಪ್ರಾಮುಖ್ಯತೆ ನಮಗೆ ಗೊತ್ತಾಗುತ್ತೆ ಬಹಳನೇ. ಆ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಏನು ಮಾಡ್ತೀವಿ ಸರ್, ನಮಗೆ ಇದೇ ಎಲ್ಲೋ ಒಂದು ಕಡೆ ನೋಡ್ತೀವಿ ಇದೇ ರೀತಿ ಗಿಡ ಬೇಕು ಅನ್ಕೊಳ್ತೀವಿ. ಆದರೆ ನೀವು ಬೀಜೋತ್ಪಾದನೆ ಮೂಲಕ ಮಾಡಿದಾಗ ನಮಗೆ ಅದೇ ರೀತಿ ಬರುತ್ತೆ ಅಂತ ನಮಗೆ 100% ಪ್ರತಿಶತ 100% ನಮಗೆ ನಂಬಿಕೆ ಇರಲ್ಲ. ಆಗಲ್ಲ ಅದು, ಏಕೆಂದರೆ ಅದರಲ್ಲಿ ಗಂಡು ಹೆಣ್ಣು ಅಂದರೆ ಅಂಡಾಣು ಮತ್ತು ಪರಾಗರೇಣು ಮಿಳಿತ ಆದಾಗ ಅದು ಸೆಗ್ರಿಗೇಷನ್ ಹೇಳ್ತೀವಿ, ಆಗ ಬೇರೆ ಯಾವುದೇ ಅದಕ್ಕಿಂತನೂ ಚೆನ್ನಾಗಿ ಬರ್ಬೋದು ಅಥವಾ ಅದಕ್ಕಿಂತನೂ ಕಡಿಮೆ ಇರ್ಬೋದು. ಹಾಗಾಗಿ ಆದರೆ ಇದರಲ್ಲಿ ನಾವೇನು ಹೇಳ್ತೀವಿ, ತಾಯಿ ಗಿಡದ ರೀತಿನೇ ನಾವು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಬಹುದು. ಅದು ಬಹಳ ಪ್ರಮುಖವಾದ ಅನುಕೂಲ ಈ ಅಂಗಾಂಶ ಕೃಷಿಯಿಂದ. ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬೋದು ಅಂತ ಅನಿಸುತ್ತೆ ಡಾಕ್ಟರ್ ವೆಂಕಟೇಶ್ ಅವರೇ, ತಾಯಿ ಗಿಡವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅದರಲ್ಲಿರುವಂತಹ ಸಕಾರಾತ್ಮಕ ಅಂಶಗಳನ್ನೆಲ್ಲವನ್ನೂ ನಾವು ಅವಲೋಕಿಸಿ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು, ಏನಾದರೂ ಅದರಲ್ಲಿ ನಕಾರಾತ್ಮಕ ಅಂಶಗಳಿದ್ರೆ ಅದನ್ನು ಸಹ ಮುಂದಿನ ಪೀಳಿಗೆಗೆ ಅದು ಹೋಗದೇ ಇರೋ ಹಾಗೆ ಅದನ್ನು ಸಹ ತಡೆಯೋದಕ್ಕೂ ಇಲ್ಲಿ ಅವಕಾಶ ಇದೆ. ಅಂದರೆ ನಾವು ಕೇವಲ ಪಾಸಿಟಿವ್ ಫ್ಯಾಕ್ಟರ್ಸ್ ಏನಿದೆ ಅವುಗಳನ್ನು ಮಾತ್ರ ಉಳ್ಕೊಳ್ಳೋ ಹಾಗೆ ಮಾಡ್ಬೋದು. ಹೌದು ಸರ್, ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಆ ನಕಾರಾತ್ಮಕ ಅಂಶಗಳು ಮುಂದಿನ ಸಂತತಿಯಲ್ಲಿ ಇಲ್ಲದೇ ಇರೋ ಹಾಗೂ ನಾವು ಮಾಡ್ಬೋದು. ಸರ್, ಇಲ್ಲಿ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲಿ ನೀವು ಹೇಳಿದಾಗೆ ತಾಯಿ ಗಿಡ ಆಯ್ಕೆ ವಿಧಾನ ಇದೆಯಲ್ಲ, ಅಂಗಾಂಶ ಕೃಷಿಯಿಂದ ನಾವು ಯಾವುದೇ ಗಿಡ ಅಭಿವೃದ್ಧಿಪಡಿಸ್ಲಿ ಅದು ಮೂಲವಾಗಿ, ಈಗ ನಾವು ಒಂದು ಕನ್ನಡದಲ್ಲಿ ಒಂದು ಗಾದೆ ಹೇಳ್ತೀವಿ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ. ಹಾಗಾಗಿ ನಾವು ಆ ತಾಯಿ ಗಿಡ ಯಾವ ರೀತಿ ನಾವು ಆಯ್ಕೆ ಮಾಡ್ತೀವೋ ಅದು ಬಹಳ ಮುಖ್ಯ. ಜೊತೆಗೆ ಅದರಲ್ಲೇನೋ ನ್ಯೂನತೆ ಇದ್ದಾಗ ನಾವು ಇವುದೆಲ್ಲ ಕೃತಕವಾಗಿ ಇದನ್ನು ಬೆಳವಣಿಗೆ ಮಾಡೋದ್ರಿಂದ ಕೆಲವು ನ್ಯೂನತೆಗಳನ್ನು ಅಲ್ಲಿ ನಾವು ತಡೆಗಟ್ಟಬಹುದು. ಈ ಅಂಗಾಂಶ ಕೃಷಿದು ಇದೊಂದೇ ಪ್ರಾಮುಖ್ಯತೆ ಅಲ್ಲ ಸರ್. ಏನು ಹೇಳಿದ್ರೆ ಈಗ ನಮಗೆ ಗೊತ್ತಿರುವಂಗೆ ಕೆಲವು ಬೆಳೆಗಳನ್ನ ಕೆಲವು ಸೀಸನ್ಗಳಲ್ಲಿ ಅಥವಾ ಕೆಲವು ಪೀರಿಯಡ್ಗಳಲ್ಲಿ ಅಷ್ಟೇ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಆ ಸೀಸನ್ ಬಿಟ್ಟು ಬೇರೆ ಸಮಯದಲ್ಲಿ ಬೆಳೆದಾಗ ಅವು ಏನು ನಮಗೆ ಇಳುವರಿ ಬರದೇ ಇರಬಹುದು ಅಥವಾ ಆಗ ಹೂನೇ ಕಚ್ಚದೇ ಇರಬಹುದು, ಬೆಳೆಯ ಬೆಳವಣಿಗೆ ಸರಿಯಾಗಿ ಆಗಲ್ಲ. ಅದಕ್ಕೆ ನಾವು ಏನ್ ಹೇಳ್ತೀವಿ ಇಂಗ್ಲಿಷ್ನಲ್ಲಿ ಫೋಟೋ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಅಂದ್ರೆ ಬೆಳಕಿನ ಇದಕ್ಕೆ ಅವಧಿಗೆ ದಿನದ ಅವಧಿಗೆ ಅನುಗುಣವಾಗಿ ಅದು ಬೆಳೆ ಬರೋ ರೀತಿ. ಆದ್ರೆ ಇಲ್ಲಿ ನಾವು ಇದನ್ನ ಕೃತಕವಾಗಿ ಬೆಳೆಯೋದು, ಇಲ್ಲಿ ನಾವೇ ಎಲ್ಲ ಕಂಟ್ರೋಲು ನಮ್ಮ ಕೈನಲ್ಲೇ ಇರುತ್ತೆ. ಅಂದ್ರೆ ನಾವು ಪ್ರಯೋಗ ಶಾಲೆಯಲ್ಲಿ ಬೆಳೆಯುವಂಥದ್ದು, ಅದಕ್ಕೆ ಇಷ್ಟೇ ಬೆಳಕಿರಬೇಕು, ಗಾಳಿ ಇರಬೇಕು, ತೇವಾಂಶ ಇರಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ಕೊಳ್ತೀವಿ, ತೀರ್ಮಾನ ಮಾಡಿ ಅಲ್ಲೇ ಹಾಕಿರ್ತೀವಿ. ಹಂಗಾಗಿ ನೀವು ವರ್ಷದ ಎಲ್ಲ ಕಾಲದಲ್ಲೂ ಅಭಿವೃದ್ಧಿ ಪಡಿಸ್ಬೋದು. ಈಗ ನಿಮಗೆ ಯಾವಾಗ ಒಂದು ಮಾರುಕಟ್ಟೆನಲ್ಲಿ ಒಳ್ಳೆ ಬೆಳೆಗೆ ಬೆಲೆ ಸಿಗುತ್ತೆ ಅಂತ ರೈತರಿಗೆ ಗೊತ್ತಿರುತ್ತೆ. ಆ ಸಮಯದಲ್ಲಿ ಅವರಿಗೆ ಗಿಡಗಳು ಬೇಕು ಅಂತ ಹೇಳಿದಾಗ ಸಿಗಲ್ಲ. ನಾವು ಈಗ ಅಂಗಾಂಶ ಕೃಷಿ ವಿಧಾನದಿಂದ ಬೆಳೆದಾಗ ಏನಾಗುತ್ತೆ, ನೀವು ದಿನದ 24 ಗಂಟೆ ವರ್ಷದ 365 ದಿನನೂ ಅದನ್ನು ಅಭಿವೃದ್ಧಿ ಪಡಿಸ್ಬೋದು. ಅಥವಾ ಕೆಲವ್ರಿಗೆ ಯಥೇಚ್ಛವಾಗಿ ಗಿಡಗಳು ಬೇಕಿರುತ್ತೆ, ಆದರೆ ರೈತರ ಹತ್ರ ಹೋದಾಗ ಸಿಗಲ್ಲ. ನಾವು ಇಲ್ಲಿ ಪ್ರಯೋಗಶಾಲೆಯಲ್ಲಿ ಮಾಡೋದ್ರಿಂದ ನಿಮಗೆ 1,000 ಬೇಕಾ, 10,000 ಬೇಕಾ, 1,00,000 ಬೇಕಾ, ಅಭಿವೃದ್ಧಿ ಪಡಿಸ್ಬೋದು. ಈಗ ಪ್ರಸ್ತುತ ಯಾವ ಎಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ಅಂಗಾಂಶ ಕೃಷಿ ಯಶಸ್ವಿಯಾಗಿ ರೈತರನ್ನ ತಲುಪಿದೆ ಸರ್? ತೋಟಗಾರಿಕಾ ಬೆಳೆಗಳಲ್ಲಿ ಮುಖ್ಯವಾಗಿ ವಾಣಿಜ್ಯ ಬೆಳೆಗಳಲ್ಲಿ ಸುಮಾರು 100+ ಬೆಳೆಗಳಲ್ಲಿ ಇದನ್ನ ಮಾಡಿದ್ದಾರೆ. ಆದರೆ ವಾಣಿಜ್ಯ ಬೆಳೆಗಳಲ್ಲಿ ಅದು ಬಹಳ ಅಳವಡಿಕೆಯಾಗಿದೆ. ಏನಕ್ಕೆ ಅಂದರೆ ಎಲ್ಲಿ ಅದು ಕಮರ್ಷಿಯಲ್ ಕ್ರಾಪ್ಸ್ ಇರುತ್ತೋ ಅಲ್ಲಿ ಬೇಗ ಅದು ಕ್ಯಾಚ್ ಆಗಿದೆ. ಅಂದರೆ ಮುಖ್ಯವಾಗಿ ಹಣ್ಣಿನ ಬೆಳೆಗಳು ಮತ್ತು ನಾವೇನು ಹೇಳ್ತೀವಿ ಅಲಂಕಾರಿಕ ಸಸ್ಯಗಳು, ಅಲಂಕಾರಿಕ ಹೂಗಳು, ಇದರಲ್ಲಿ ಬಹಳ ಇದರದ್ದು ಪ್ರಚಲಿತವಾಗಿದೆ. ವಾಣಿಜ್ಯ ಮೌಲ್ಯ ಯಾವುದಕ್ಕೆ ಜಾಸ್ತಿ ಇದೆ, ಹೌದು, ಅಲ್ಲಿ ಹೆಚ್ಚು ಇದು ಬಳಕೆ ಆಗ್ತಾ ಇದೆ. ಏಕೆಂದ್ರೆ ಇದು ಕೃತಕವಾಗಿ ನಾವು ಪ್ರಯೋಗಶಾಲೆಯಲ್ಲಿ ಬೆಳೆಯೋದ್ರಿಂದ ಇದನ್ನ ಅಭಿವೃದ್ಧಿ ಪಡಿಸೋದಿಕ್ಕೆ ಬೇರೆ ಇದು ಸಾಂಪ್ರದಾಯಿಕ ವಿಧಾನಕ್ಕೆ ಹೋಲಿಸಿದಾಗ ಸ್ವಲ್ಪ ಖರ್ಚಾಗುತ್ತೆ. ಹಾಗಾಗಿ ಎಲ್ಲಿ ಅದು ಕಮರ್ಷಿಯಲ್ ಕ್ರಾಪ್ಸ್ ಇರುತ್ತೋ ಅಥವಾ ವಾಣಿಜ್ಯ ಬೆಳೆಗಳು ಅಂತ ಕಡೆ ಇದು ಲಾಭ ಆಗುತ್ತೆ. ಇಲ್ಲಾಂತ ಹೇಳಿದ್ರೆ ಸಾಮಾನ್ಯವಾಗಿ ರೈತರು ಕೃಷಿ ಬೆಳೆಗಳಲ್ಲಿ ಭತ್ತ ರಾಗಿ ಇಂಥದ್ರಲ್ಲೆಲ್ಲ ಎಲ್ಲಾಗುತ್ತೆ ಸರ್, ಅದು ಅವಶ್ಯಕತೆನೂ ಇರಲ್ಲ ಅದು. ಹೌದು. ಹಾಗಾಗಿ ಹಣ್ಣಿನ ಬೆಳೆಗಳಲ್ಲಿ ಮುಖ್ಯವಾಗಿ ಬಾಳೆನಲ್ಲಿ, ಇನ್ನ ಹೂ ಅಲಂಕಾರಿಕ ಸಸ್ಯಗಳಲ್ಲಿ ಈ ಜರ್ಬರ, ಆರ್ಕಿಡ್ಸ್, ಆಂಥೋರಿಯಮ್ ಇದ್ರಲ್ಲೆಲ್ಲ ಇದೆ. ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿ ಪಡಿಸಿದ್ದು ಅಂತ ಹೇಳ್ತೀವಲ್ಲ ಸರ್, ಈಗ ನಾನು ಮೊದಲೇ ಹೇಳ್ದಂಗೆ ಇದಕ್ಕೆ ನಾವು ಗಿಡನ ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ನೀವು ಆಯ್ಕೆ ಮಾಡಿದ ತಾಯಿ ಗಿಡದ ಯಾವುದೇ ಮೂಲ ಬೇರಿನಿಂದ ಹಿಡಿದು ಗಿಡದ ತುತ್ತ ತುದಿವರೆಗೆ, ಇಲ್ಲ ಹೂವು, ಆ ಪರಾಗರೇಣು, ಅಂಡಾಣು ಯಾವುದನ್ನೇ ತಗೊಂಡ್ರು ನಿಮಗೆ ಅದರಲ್ಲಿ ಪ್ರತಿ ಜೀವಕಣದಿಂದನೂ ಮತ್ತೆ ಹೊಸ ಗಿಡ ಬರೋ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ನಾವು ಗಿಡದ ಯಾವುದೇ ಭಾಗ, ಬೇರಿರ್ಬೋದು, ಕಾಂಡ ಇರ್ಬೋದು, ಎಲೆ ಇರ್ಬೋದು, ತೊಗಟೆ, ಹೂವು ಯಾವುದೇ ತಗೊಂಡ್ರು ನಾವು ಅದರಿಂದ ಗಿಡವನ್ನು ಅಭಿವೃದ್ಧಿಪಡಿಸ್ಬೋದು. ಮತ್ತೆ ಇದರಲ್ಲಿ ಅದು ತಾಯಿ ಗಿಡದ ರೀತಿನೇ ಅದರಿಂದ ಬರುವ ಗಿಡಗಳು ಇರೋದ್ರಿಂದ ನಾವು ಯಾವುದೋ ಜಮೀನಿನಲ್ಲಿ ನೋಡಿರ್ತೀವಿ ತುಂಬ ಇಳುವರಿ ಬರ್ತಿರುತ್ತೆ, ನಮಗೆ ಅದೇ ಥರ ಇಳುವರಿ ಬರೋ ರೀತಿ ಆ ಗಿಡದಿಂದ ನಾವು ಅಭಿವೃದ್ಧಿಪಡಿಸೋದಕ್ಕೆ ಇಲ್ಲಿ ಸಾಧ್ಯ ಇದೆ. ಅದರ ಮುಂದಿನ ಸಂತತಿ ಯಾವ ಥರ ಇರುತ್ತೆ ಸರ್? ಅದರಲ್ಲಿ ಒಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ಈಗ ನಾನು ಬೇರೆ ಉಪಯೋಗಗಳು ಹೇಳ್ಬಿಡ್ತೀನಿ, ಅದರ ಮುಂದಿನ ಸಂತತಿ ಬಂದಾಗ ಆ ಬೆಳೆಯಿಂದ ಮತ್ತೆ ಇನ್ನೊಂದು ಬೆಳೆ ಮಾಡಬೇಕು ಅಂತ ಹೇಳಿದಾಗ ಅದು ಬೀಜೋತ್ಪಾದನೆ ಮೂಲಕ ಆದರೆ ನಾವು ಅದರಿಂದ ಮತ್ತೆ ಬೇರೆ ಬೇರೆ ರೀತಿ ಇರುತ್ತೆ, ವೈವಿಧ್ಯತೆ ಬರುತ್ತೆ. ಅಥವಾ ಇಲ್ಲ, ಉದಾಹರಣೆಗೆ ನಾವು ಬಾಳೆನಲ್ಲೇ ತಗೋಣ, ಈಗ ಬಾಳೆನಲ್ಲಿ ಅಂಗಾಂಶ ಕೃಷಿ ಬಹಳನೇ ಅಭಿವೃದ್ಧಿಪಡಿಸಿ ಅದು ಈಗ ರೈತರ ಜಮೀನುಗಳಲ್ಲಿದೆ, ಪ್ರಚಲಿತವಾಗಿದೆ, ಬಹಳ ಅಳವಡಿಸ್ಕೊಂಡಿದ್ದಾರೆ. ಅಲ್ಲಿ ಏನಾಗುತ್ತೆ, ಈ ಬಾಳೆ ಗಿಡ ತಗೊಂಡಾಗ ಅದನ್ನು ನಾವು ಕಂದು ಹೇಳ್ತೀವಿ, ಆ ಕಂದು ಮೂಲಕ ಮಾಡ್ತೀವಿ. ಆಗ ನೀವು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಬಾಳೆ ಗಿಡದ ಕಂದನ್ನ ನೀವು ಮತ್ತೆ ಇನ್ನೊಂದು ಬೆಳೆಗೆ ಹಾಕ್ಬೋದು. ಆದರೆ ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಅಲ್ಲಿ ಆ ಕಂದು ರೋಗರಹಿತವಾಗಿ ಆರೋಗ್ಯವಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಅದರಿಂದ ತಗೊಂಡ್ಬಂದು ಹಾಕಿದ್ದು ರೋಗ ಬರುತ್ತೆ ಅಥವಾ ಅದರಿಂದ ಯಾವುದಾದ್ರೂ ಹುಳ ಇರುತ್ತೆ, ಈಗ ಇಲ್ಲಿ ಈ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿ ಪಡಿಸಿದಾಗ ಸರ್, ಅದು ಯಾವುದೇ ಬೆಳೆ ಇರಲಿ, ಅದರಲ್ಲಿ ನಾನಾ ರೀತಿಯ ಅನುಕೂಲಗಳಿದೆ. ಮುಖ್ಯವಾಗಿ ನಾನು ಹೇಳಿದಾಗೆ, ನೀವು ವರ್ಷದ ಎಲ್ಲ ಋತುಗಳಲ್ಲೂ ಸರ್ವ ಋತು ಗಿಡಗಳು ಬರುತ್ತೆ. ಈಗ ಮಾರುಕಟ್ಟೆನಲ್ಲಿ ಬೆಲೆ ಯಾವಾಗ ಸಿಗುತ್ತೆ? ಈಗ ಉದಾಹರಣೆಗೆ ನಮ್ಮಲ್ಲಿ ಬಾಳೆನಲ್ಲಿ ಏನಿದೆ, ಈ ಆಗಸ್ಟ್ ಅಥವಾ ಈ ವರ್ಮಾಲಕ್ಷ್ಮಿ ಹಬ್ಬದಿಂದ ಅಪ್ ಟು ದೀಪಾವಳಿವರೆಗೂ ಒಳ್ಳೆ ರೇಟ್ ಇರುತ್ತೆ, ಬೆಲೆ ಸಿಗುತ್ತೆ. ಆಮೇಲೆ ಸ್ವಲ್ಪ ಕಡಿಮೆ, ಜನವರಿ ಆದಮೇಲೆ ಸ್ವಲ್ಪ, ಜನವರಿಯಿಂದ ಏಪ್ರಿಲ್ ಮೇ ವರೆಗೂ ಸ್ವಲ್ಪ ರೇಟು ಕಡಿಮೆ ಇರುತ್ತೆ. ನಾವೇನು ಮಾಡ್ಬೋದು, ಅದಕ್ಕೆ ತಕ್ಕಂತೆ ಗಿಡಗಳನ್ನ ಅಭಿವೃದ್ಧಿಪಡಿಸಿ ಆ ಕಾಲದಲ್ಲಿ ನಾವು ನಾಟಿ ಮಾಡಿದಾಗ, 11 ತಿಂಗಳಿಗೆ ನೆಕ್ಸ್ಟ್ 11 ತಿಂಗಳಿಗೆ ಯಾವಾಗ ಬರುತ್ತೆ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ನಾವು ನಾಟಿ ಮಾಡಿದಾಗ ನಮಗೆ ಇಳುವರಿ ಜೊತೆಗೆ ಬೆಲೆನೂ ಸಿಗುತ್ತೆ. ಅದೇ ರೀತಿ ನೀವೇನಾದ್ರೂ ಕಂದು ಉಪಯೋಗಿಸಿ ಮಾಡ್ತೀನಿ ಅನ್ಕಂಡ್ರೆ ನಿಮಗೆ ಬೇಕಾದಷ್ಟು ಕಂದು ಸಿಗಲ್ಲ. ಕಂದು ಎಲ್ಲೋ ಒಂದು ಜಮೀನಿಗೆ ಹೋಗ್ತೀರಾ, ನಿಮಗೊಂದು 1,000 ಕಂದು ಬೇಕು, ನಿಮಗೊಂದು 1,000 ಕಂದು ಒಂದೇ ಜಮೀನಲ್ಲಿ ಸಿಗಲ್ಲ. ಒಂದು 4-5 ಜಮೀನಿಗೆ ಹೋಗ್ಬೇಕಾಗುತ್ತೆ. ಆಗ ಏನಾಗುತ್ತೆ, 4-5 ಜಮೀನ್ದು 4-5 ರೀತಿ ಇರುತ್ತೆ, ಒಂದೇ ರೀತಿ ಇರಲ್ಲ. ಅದೇ ನಾವು ಈಗ ಅಂಗಾಂಶ ಕೃಷಿಯಿಂದ ಮಾಡಿದ್ದಾದ್ರೆ ಒಂದೇ ಅಂಗಾಂಶದಿಂದ ಬಂದಿದ್ದರಿಂದ ನೀವು 1,000 ಏನು 1,00,000 ಅಲ್ಲಿವರೆಗೂ ನೀವು ಗಿಡ ಬೆಳವಣಿಗೆ ಮಾಡ್ಬೋದು. ಆಗ ಎಂಟೈರ್ ಬ್ಯಾಚ್ ಒಂದೇ ರೀತಿ ಗಿಡ ಇರುತ್ತೆ. ನೀವು ಆ ರೀತಿ ಹಾಕಿದಾಗ ಸರ್, ಜಮೀನಲ್ಲೂ ನಿಮ್ಮ ತೋಟದಲ್ಲಿ ಏಕರೂಪ ಬೆಳವಣಿಗೆ ಇರುತ್ತೆ. ಮತ್ತೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಇಲ್ಲಿ ನಾವು ತಾಯಿ ಗಿಡನ ರೋಗರಹಿತ ಗಿಡನ ಆಯ್ಕೆ ಮಾಡಿರ್ತೀವಿ. ನಾವು ರೋಗರಹಿತ ಗಿಡ ಆಯ್ಕೆ ಮಾಡಿದಾಗ ಅದರಿಂದ ಬರೋ ಗಿಡಗಳು ರೋಗರಹಿತವಾಗಿರುತ್ತೆ. ಅಂದ್ರೆ ಅಂಗಾಂಶ ಕೃಷಿಯಿಂದ ನಾವು ರೋಗರಹಿತ ಕೀಟರಹಿತ ಗಿಡಗಳನ್ನು ಅಭಿವೃದ್ಧಿಪಡಿಸಬಹುದು. ನಾವು ಈ ರೀತಿ ಬೆಳೆ ಹಾಕಿದಾಗ ಏಕರೂಪವಾದ ಬೆಳವಣಿಗೆ ತೋಟದಲ್ಲಿ ಬಂದಾಗ ನಮಗೆ ಕಟಾವುಗೂ ಒಂದೇ ಸಾರಿ ಬರುತ್ತೆ. ಸಾಮಾನ್ಯವಾಗಿ ರೈತರು ಇತ್ತೀಚಿನ ದಿನಗಳಲ್ಲಿ ಬಹಳ ಈ ಕೃಷಿ ಕಾರ್ಮಿಕರ ಬವಣೆ ಬಹಳ ಇದೆ. ಅವು ಕಟಾವು ಮಾಡಬೇಕಾದ್ರೂ ಅಲ್ಲಿ ಕೃಷಿ ಕಾರ್ಮಿಕರು ಬೇಕು. ಸುಮಾರು ಸಾರಿ ಈಗ ನಾವು ಕಂದು ಉಪಯೋಗಿಸಿ ಮಾಡಿದಾಗ ಒಂದೊಂದು ಕಂದಿಗೂ ಒಂದೊಂದು ವಯಸ್ಸಿರೋದ್ರಿಂದ ಅವು ಎಲ್ಲ ಒಂದೇ ಸಾರಿ ಬರಲ್ಲ. ಆಗ ನಾವು 2-3 ತಿಂಗಳವರೆಗೂ ಬರೀ ಕಟಾವೇ ಆಗ್ತಿರುತ್ತೆ. ಪ್ರತಿ ವಾರ 3 ತಿಂಗಳು ಅಂದರೆ 12 ವಾರ ನಾವು ಎಷ್ಟು ಅದಕ್ಕೆ ಕೃಷಿ ಕಾರ್ಮಿಕರು ಬೇಕು. ಅದೇ ಇದರಲ್ಲಿ ಹೆಚ್ಚು ಅಂದರೆ 2-3 ವಾರದಲ್ಲೇ ಕಟಾವು ಆಗುತ್ತೆ. ಮತ್ತು ಅಂಗಾಂಶ ಕೃಷಿಯಿಂದ ಬಂದ ಬಾಳೆ ಗಿಡಗಳಿಂದ 95% ಬಾಳೆಗೊನೆಗಳು ಬರುತ್ತೆ. ಇದರಿಂದ ತುಂಬಾ ಅನುಕೂಲ ಇದೆ. ನೀವು ಎಷ್ಟು ಕ್ಷೇತ್ರಕ್ಕಾದರೂ ಹಾಕ್ಬೋದು, ಮತ್ತು ವರ್ಷದ ಯಾವ ಸಮಯದಲ್ಲಾದರೂ ಹಾಕ್ಬೋದು, ನಮ್ಮ ಅನುಗುಣಕ್ಕೆ ತಕ್ಕಂತೆ. ಇಲ್ಲ, ನಿಮ್ಗೆ ಯಾವುದು ಬೇಕು ಅದನ್ನೇ ಅಭಿವೃದ್ಧಿಪಡಿಸ್ಬೋದು. ಅದಕ್ಕಿಂತ ಈ ಸಮಯದಲ್ಲಿ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಇನ್ನೊಂದು ವಿಚಾರ ಏನಂದ್ರೆ, ಅಂಗಾಂಶ ಕೃಷಿ ವಿಧಾನದಿಂದ ಕೆಲವು ನಶಿಸಿ ಹೋಗುತ್ತಿರುವ ಅಥವಾ ಕ್ಷೀಣಿಸುತ್ತಿರುವ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಬಹುದು. ನಮ್ಮ ಮೈಸೂರಿಗೆ ನಾವು ಹೇಳಿದಾಗ, ಈಗ ಮೈಸೂರು ಅಂದ್ರೆ ನಂಜುಂಗೂಡು ರಸಬಾಳೆ ಆಲ್ಮೋಸ್ಟ್ ಅದು ನಶಿಸಿ ಹೋಗಿದೆ. ಈಗ ಅದನ್ನ ಹಾಕ್ಬೇಕು ಅಂತಂದ್ರೂ ರೈತರಿಗೆ ಅದಕ್ಕೆ ಗಿಡಗಳು ಸಿಗಲ್ಲ. ಗಿಡಗಳು ಸಿಕ್ಕಿದ್ರು ಅದಕ್ಕೆ ಮುಖ್ಯವಾಗಿ ಆ ಫಿಜೇರಿಯಂ ಅದು ರೋಗ ಇದೆ, ಅದಕ್ಕೆ ಬಹಳ ತೊಂದರೆ ಕೊಡುತ್ತೆ. ನಾವು ಈ ಅಂಗಾಂಶ ಕೃಷಿ ವಿಧಾನದಿಂದ ಫಿಜೇರಿಯಂ ರಹಿತ ಗಿಡಗಳನ್ನ ಅಭಿವೃದ್ಧಿಪಡಿಸಿ ಎಷ್ಟು ಬೇಕೋ ಅಷ್ಟನ್ನು ಅಭಿವೃದ್ಧಿಪಡಿಸೋದ್ರಿಂದ ಅದನ್ನು ನಾವು ಮತ್ತೆ ಆ ಇದನ್ನ ತಳಿನ ಸಂರಕ್ಷಿಸಬಹುದು. ಆ ಒಂದು ಪುನಶ್ಚೇತನ ಆಗ್ತಾ ಇರುತ್ತೆ. ಇನ್ಯಾವ ಹಣ್ಣಿನ ಬೆಳೆಗಳಿಗೆ ಬಾಳೆ ಅಲ್ಲದೆ ನಾವು ಇದರ ಪ್ರಯತ್ನ ಆಗಿದೆ ಸರ್? ಈ ಬಾಳೆನೇ ಪ್ರಾಮುಖ್ಯವಾಗಿ ಇದರಲ್ಲಿ ಬಂದಾಗ ಆರ್ನಮೆಂಟಲ್ ಕ್ರಾಪ್ ಅಂದ್ರೆ ಅಲಂಕಾರಿಕ ಗಿಡಗಳಲ್ಲಿ ಇದೆ. ಇದು ಬೇರೆ ಇದರಲ್ಲಿ ಹೂವಿನಲ್ಲಿ ಈ ಜರ್ಬರ ಇದೆ, ಆರ್ಕಿಡ್ಸ್ ಇದೆ, ಅದರಲ್ಲೆಲ್ಲ ತುಂಬಾ ಅಂಗಾಂಶ ಕೃಷಿ ವಿಧಾನದಿಂದ ಮಾಡಿರೋದು ರೈತರೆಲ್ಲ ಬೆಳೀತಿದ್ದಾರೆ. ಈಗ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ಅನುಕೂಲತೆ ಇರುವಾಗ ಖಂಡಿತ ಒಬ್ಬ ರೈತರು ಸ್ವಲ್ಪ ನನಗೆ ಖರ್ಚು ಆದರೂ ಪರವಾಗಿಲ್ಲ, ನಾನು ಒಳ್ಳೆಯ ಬೆಳೆಯನ್ನ ಪಡಿಬೇಕು, ಸಕಾಲದಲ್ಲಿ ಬೆಳಿಬೇಕು, ಜೊತೆಗೆ ತನಗೆ ಬೇಕಾದಂತಹ ತನಗೆ ಮಾರುಕಟ್ಟೆ ಸೌಲಭ್ಯ ಸಿಗುವಂಥ ಸಂದರ್ಭದಲ್ಲಿ ಅದು ತನಗೆ ಸಿಗೋ ಹಾಗೆ ಆಗಬೇಕು ಅನ್ನೋ ಪ್ರಯತ್ನದಲ್ಲಿ ಸುಮಾರು ಜನ ಪಾಲಿ ಹೌಸ್ಗಳನ್ನು ಮಾಡಿಕೊಂಡಿರುವಂಥವ್ರು ಎಲ್ಲ ಈ ಅಂಗಾಂಶ ಕೃಷಿ ಆಧಾರಿತ ಸಸ್ಯಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಹೌದು ಸರ್. ಇಲ್ಲಿ ಏನು ಅಂಶಗಳನ್ನು ಒಬ್ಬ ಬೆಳೆಗಾರ ಗಮನಿಸಬೇಕಾಗತ್ತೆ ಸರ್? ಇಲ್ಲಿ ಬಹಳ ಮುಖ್ಯವಾದ ಸಂಗತಿ, ರೈತರಲ್ಲಿ ಒಂದು ಅದು ತಿಳುವಳಿಕೆ ಅಂತೆಲ್ಲ ತಪ್ಪು ತಿಳುವಳಿಕೆ ಇದೆ. ಅವ್ರು ಏನನ್ಕೊಳ್ತಾರೆ, ಅಂಗಾಂಶ ಕೃಷಿ ವಿಧಾನದಿಂದ ಅಭಿವೃದ್ಧಿಪಡಿಸಿದ ಗಿಡ ಹಾಕ್ಬಿಟ್ರೆ ಅದು ಸಂಪೂರ್ಣ ಬೆಳೆ ಬರುವವರೆಗೂ ರೋಗರಹಿತವಾಗಿರುತ್ತೆ ಅಥವಾ ಅದಕ್ಕೆ ಯಾವುದೇ ಹುಳು ಬಾಧೆ ಇರಲ್ಲ. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದೇನೆಂದ್ರೆ ಅಂಗಾಂಶ ಕೃಷಿ ವಿಧಾನದಿಂದ ಅಭಿವೃದ್ಧಿಪಡಿಸಿದ ಗಿಡಗಳು ರೋಗರಹಿತವಾಗಿರುತ್ತೆ, ಆದ್ರೆ ಒಂದು ಸಾರಿ ಅವು ಭೂಮಿಗೆ ನಾಟಿ ಮಾಡಿದ ಮೇಲೆ ರೋಗ ಯಾವ ರೀತಿಯಾದ್ರೂ ಬರಬಹುದು ಅಥವಾ ಪೀಡೆ ಯಾವ ರೀತಿಯಾದ್ರೂ ಬರಬಹುದು. ಏಕೆಂದ್ರೆ ಮಣ್ಣಿನ ಮೂಲಕ ಬರಬಹುದು, ಗಾಳಿಯ ಮೂಲಕ ಬರಬಹುದು, ಅಥವಾ ನೀರಿನ ಮೂಲಕ ಬರಬಹುದು, ಅಥವಾ ಅಂಗಾಂಶ ಕೃಷಿ ವಿಧಾನದಿಂದ ರೋಗರಹಿತ ಗಿಡಗಳು ದೊರೆಯುತ್ತವೆ. ಆದ್ರೆ ಬೆಳೆ ಮುಗಿಯುವವರೆಗೂ ಇಳುವರಿ ಬರುವವರೆಗೂ ರೋಗರಹಿತವಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಆತರ ಭಾವಿಸಬಾರದು. ನಾವು ಸುಮಾರು ಸಾರಿ ರೈತರ ಜಮೀನಿಗೆ ತೋಟಕ್ಕೆ ಹೋದಾಗ ಇದೇ ಪ್ರಶ್ನೆ ಕೇಳ್ತಾರೆ, ಅಲ್ಲ ಸ್ವಾಮಿ ನಾವು ಇದು ಟಿಶ್ಯೂ ಕಲ್ಚರ್ ತಂದಾಕ್ಬಿಟ್ವಿ ರೋಗನೇ ಬರಲ್ಲ ಅಂತ ಹೇಳಿದ್ರು. ಅದು ಅವರು ಯಾವ ರೀತಿ ಅವ್ರಿಗೆ ಮನದಟ್ ಮಾಡಿರ್ತಾರೋ ಅದ್ರ ರೈತರು ತಿಳ್ಕೊಳ್ಬೇಕಾದಿಷ್ಟೆ. ರೋಗರಹಿತ ಗಿಡಗಳು ಬೆಳೆ ನೀವು ನಾಟಿ ಮಾಡಿದಾಗ ಅಷ್ಟೇ ಇರುತ್ತೆ, ಇನ್ನು ಅದ್ರ ಮುಂದೆ ಬೇರೆ ಗಿಡಗಳಿಗೆ ನೀವು ಕೊಡಬೇಕಾದ ಸವಲತ್ತು ಕೊಡಲೇಬೇಕಾಗತ್ತೆ. ಆದರೆ ಇನ್ನೊಂದು ಅಂಶ ಏನಂದ್ರೆ ಬೇರೆ ಕಂದು ತಂದು ಮಾಡಿದಾಗ ಆ ಕಂದಿನಲ್ಲೇ ರೋಗ ಇದ್ರೆ ಅಥವಾ ಹುಳ ಇದ್ರೆ ಬೆಳೆ ನಾಶ ಆಗುತ್ತೆ. ಆದರೆ ಇಲ್ಲಿ ರೋಗರಹಿತ ಅಥವಾ ಪೀಡೆ ರಹಿತ ಇರೋದ್ರಿಂದ ಗಿಡಗಳು ಅದರ ಪ್ರಾರಂಭಿಕ ಹಂತದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಯಾವಾಗ ಗಿಡಗಳು ಪ್ರಾರಂಭಿಕ ಹಂತದಲ್ಲಿ ಚೆನ್ನಾಗಿ ಬಂದು ಬೆಳೆ ತೋಟದಲ್ಲಿ ಸರಿಯಾಗಿ ಅದು ಬರುತ್ತೋ ಆಗ ಸಾಮಾನ್ಯವಾಗಿ ಅದಕ್ಕೆ ಬೇರೆ ರೀತಿ ಕಂದು ತಂದು ಹಾಕದ ಗಿಡಗಳಷ್ಟು ಬರಲ್ಲ. ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇರುತ್ತೆ ಸರ್. ಅದನ್ನ ರೋಗ ನಿರೋಧಕ ಶಕ್ತಿ ಅಂತ ಹೇಳೋದಕ್ಕಿಂತ ಏನಂತ ಹೇಳಿದ್ರೆ ಅವ್ರಿಗೆ ಆಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬರಲ್ಲ ರೋಗ. ಒಂದ್ಸರಿ ಗಿಡಗಳು ಬೆಳ್ಕೊಂಡ್ಬಿಟ್ಟಾಗ ಆಗ ಅವಕ್ಕೆ ಬೇರೆ ಯಾವುದೇ ಸೂಕ್ಷ್ಮಾಣು ಜೀವಿ ಅಟ್ಯಾಕ್ ಮಾಡೋಕ್ ಆಗಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಇಲ್ಲಿ ರೈತರು ಸುಮಾರು ಸರಿ ನಾವು ರೈತರ ಜಮೀನ್ಗಳಿಗೆ ತೋಟಗಳಿಗೆ ಹೋದಾಗ ಗಮನಿಸಿದೀವಿ ಟಿಶ್ಯೂ ಕಲ್ಚರ್ ಬಾಳೆ ಗಿಡಗಳು ಅಂತೇಳಿ ಯಾರು ಎಲ್ಲಿ ಹೇಳ್ತಾರ ಅಲ್ಲೆಲ್ಲ ಹೋಗಿ ತಂದ್ಬಿಡ್ತಾರೆ. ಆದ್ರೆ ಯಾವುದೇ ಒಂದು ದನ ಕರು ತರಬೇಕಾಗಲಿ ಅಥವಾ ಅವ್ರ ಮಕ್ಳು ಮದುವೆ ಮಾಡ್ಬೇಕಾಗಲಿ ಮೂಲ ಎಲ್ಲಾನು ನೋಡ್ತಾರಲ್ಲ ಆ ರೀತಿ ಒಂದು ಗಿಡ ತಂದಾಗ್ಲು. ಯಾಕೆಂದ್ರೆ ಈ ಗಿಡ ಇವತ್ತಾಕಿ ಇನ್ನೊಂದು ತಿಂಗ್ಳಿಗೆ ತೆಗಿಯೋದಲ್ಲ, ಒಂದು ವರ್ಷ ಕಾಪಾಡಬೇಕು. ಆಮೇಲೆ ಅವರು ಏನಾದ್ರೂ ಕೂಳೆ ಬೆಳೆ ಮಾಡ್ತೀನಿ ಅಂದ್ರೆ ಎರಡರಿಂದ ಮತ್ತೆ ಮೂರು ವರ್ಷ ಅದನ್ನ ಕೂಳೆ ಬೆಳೆ ತಗೊಳ್ಬಹುದು. ಹಾಗಿದ್ದಾಗ ಅವರು ಒಳ್ಳೆ ಕಡೆ ಗಿಡ ತರಬೇಕು, ಒಳ್ಳೆ ಪ್ರಯೋಗ ಶಾಲೆದು ಇರಬೇಕು. ಎಷ್ಟೋ ಸರಿ ನಾವು ನೋಡಿದೀವಿ. ಮತ್ತೆ ಇನ್ನೊಂದು ಅವರು ತಪ್ಪದೆ ಮಾಡಬೇಕಾಗಿರೋ ಕೆಲಸ ಅಂದ್ರೆ ಅಂತ ಕಡೆ ಈಗ ಈಗಿನ ಇದರಲ್ಲಿ ಒಂದು G9 ಬಾಳೆ ಗಿಡಕ್ಕೆ 18-20 ರೂಪಾಯಿ ಇದೆ, ಒಂದು ಏಲಕ್ಕಿ ಬಾಳೆ ಗಿಡಕ್ಕೆ 25 ರೂಪಾಯಿ ಇದೆ, ಅಥವಾ ನಂಜನಗೂಡು ರಸ ಬಾಳೆ 30-35 ರೂಪಾಯಿ ಇದೆ. ಅವ್ರು ಅಷ್ಟೊಂದು ದುಡ್ಡು ಕೊಡ್ತೀನಿ ಅಂತಂದಾಗ ಮತ್ತೆ ಯಾರೋ ಇನ್ನೊಬ್ರು ಒಂದು 2 ರೂಪಾಯಿ ಕಡಿಮೆ ಇದೆ ಬೇರೆ ಲೆವೆಲ್ ಕೊಡಿಸ್ತೀವಿ ಅಂತ ಹೇಳಿದ್ರೆ ಅವರು ಅದನ್ನ ಅದರದು ಏನು ಮೂಲ ನಂಬಿಕೆ ಇದೆಯಾ, ನಂಬಿಕಸ್ಥ ಜಾಗದಿಂದ ಆ ಪ್ರಯೋಗಶಾಲೆಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಬೇಕು ಅಂತ ಕಡೆ ತರಬೇಕು. ಜೊತೆಗೆ ಯಾವುದೇ ನಂಬಿಕೆ ಇದ್ರೂ ಅಲ್ಲಿ ಅವರು ರಶೀತಿ ಹಾಕ್ಸ್ಬೇಕು, ಬಿಲ್ಲು, ಒರಿಜಿನಲ್ ಬಿಲ್, ಮೂಲ ಬಿಲ್ಲು ಇಟ್ಕೊಂಡಿರ್ಬೇಕು. ನಾಳೆ ಏನೇ ಬೆಳೆನಲ್ಲಿ ಕೆಲವು ಆ ವಂಶದ ಮೂಲಕ ಬರುವಂತ ನ್ಯೂನತೆಗಳು ಏನಾದ್ರು ಬಂದಾಗ ಅದಕ್ಕೆ ಅವರು ಆ ಬಿಲ್ ಇಟ್ಕೊಂಡಿದ್ರೆ ಮುಂದೆ ಅವ್ರಿಗೆ ಅನುಕೂಲ ಆಗುತ್ತೆ. ಎಲ್ಲ ಚೆನ್ನಾಗಿದ್ರೆ ಬೆಳೆ ಚೆನ್ನಾಗಿ ಬಂದಾಗ ಇವ್ಯಾವು ಬೇಕಾಗಿಲ್ಲ ಅನ್ಸುತ್ತೆ. ಬೆಳೆ ಸರಿಯಾಗಿ ಆಗಿಲ್ಲ ಅಂತ ಹೇಳಿದಾಗ ನಮಗೆ ಇದನ್ನೆಲ್ಲ ನಾವು ಹುಡುಕ್ಬೇಕಾಗುತ್ತೆ. ಹಾಗಾಗಿ ಅವರು ತಪ್ಪದೆ ಯಾರೇ 2 ರೂಪಾಯಿ ಕಡಿಮೆ ಕೊಡ್ತೀನಿ ಅಂದ್ರೂ ಅವರು ಅದಕ್ಕೆ ಮನಸ್ಸೋಲ್ದೆ ಒಳ್ಳೆ ಕಡೆಯಿಂದ ಗಿಡ ತಂದು ರಸೀತಿ ಸಮೇತ ಇಟ್ಕೊಂಡಿದ್ರೆ ತುಂಬ ಅನುಕೂಲ ಸರ್. ನೀವು ಕೂಳೆ ಬೆಳೆಯ ಪ್ರಸ್ತಾಪ ಮಾಡಿದ್ರಿ ವೆಂಕಟೇಶ್, ಅದಕ್ಕೆ ಕೇಳ್ತಾ ಇದ್ದೀನಿ. ಕೂಳೆ ಬೆಳೆಯನ್ನ ನಾವು ಪರಿಗಣಿಸಿದಾಗ ಈ ಅಂಗಾಂಶ ಮೂಲ ಅಂಗಾಂಶ ಕೃಷಿಯಿಂದ ನಾವು ತಂದಂತಹ ಸಸ್ಯದಲ್ಲಿದ್ದಂತಹ ಗುಣವಿಶೇಷಗಳು ಕೂಳೆ ಬೆಳೆಯಲು ಮುಂದುವರಿಯುತ್ತಾ ಹಾಗೆ ಇರುತ್ತೆ ಸರ್. ಇಲ್ಲಿ ಯಾವುದು ಅದು ಆ ವಂಶವಾಹಿನಿಯಿಂದ ಬರುವಂತದ್ದು ಯಾವುದು ಬದಲಾಗಲ್ಲ. ಆದ್ರೆ ಒಂದು ನಾವಿಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಯಾವುದೇ ಒಂದು ಬೆಳೆಯ ಬೆಳವಣಿಗೆ ಬರೇ ಅದರ ವಂಶವಾಹಿನಿ ಒಂದೇ ಇರಲ್ಲ, ಅದು ಅದರ ಸುತ್ತಲಿನ ಪರಿಸರನೂ ಮುಖ್ಯ. ಏನಂದ್ರೆ ನಾವು ಅದನ್ನ ಹೇಗೆ ಆರೈಕೆ ಮಾಡ್ತೀವಿ, ಅದಕ್ಕೆ ಯಾವ ರೀತಿ ಗೊಬ್ಬರ ಕೊಡ್ತೀವಿ, ನೀರು ಕೊಡ್ತೀವಿ, ಕಳೆ ನಿರ್ವಹಣೆ ಮಾಡ್ತೀವಿ, ಇದೆಲ್ಲ ಅದನ್ನ ನಾವು ಸರಿಯಾಗಿ ನೋಡ್ಕೊಂಡ್ರೆ ಆ ವಂಶವಾಹಿನಲ್ಲಿ ಏನು ಬದಲಾವಣೆ ಆಗಲ್ಲ. ಇನ್ನು ಈ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಏನ್ ಹೇಳ್ತೀವಿ, ಈ ಯಾವುದೇ ಒಂದು ಸಸ್ಯನ ತೆಗೆದುಕೊಂಡಾದ್ಮೇಲೆ ಅದರ ನಿರ್ವಹಣೆ ಹೇಗೆ ಮಾಡಬೇಕು, ಏನೆಲ್ಲ ವಿಧಾನಗಳಿರುತ್ತೆ ಅನ್ನುವಾಗ ಅದನ್ನು ಸಹ ಬಹುಶಃ ಅಂಗಾಂಶ ಕೃಷಿ ವಿಧಾನದಲ್ಲಿ ಸಸ್ಯಗಳನ್ನು ಅಭಿವೃದ್ಧಿಪಡಿಸಿ ಮಾರಾಟ ಮಾಡ್ತಿರುವಂತವರು ಅವರೇ ತಿಳಿಸಿರ್ತಾರೆ ಅಂತ ಅನ್ಸುತ್ತೆ ಸರ್. ಅವ್ರು ಹೇಳಿರ್ತಾರೆ. ಆದ್ರೆ ಇಲ್ಲಿ ಒಂದು ಮುಖ್ಯವಾಗಿ ಮಾಡಬೇಕಿರೋದು ಏನಂದ್ರೆ ಈ ಅಂಗಾಂಶ ಕೃಷಿಯಿಂದ ಬೆಳೆದ ಗಿಡಗಳು ಇದೆಯಲ್ಲ, ಅದು ತುಂಬಾ ಚಿಕ್ಕದಿರುತ್ತೆ. ಅದರಲ್ಲೂ ನಾವು 100%-100% ಪ್ರಯೋಗಶಾಲೆಯಲ್ಲಿ ಮಾಡ್ತೀವಿ. ಅದು ಅಲ್ಲಿ ಆ ಪ್ರಯೋಗಶಾಲೆ ಕಂಪ್ಲೀಟ್ ಅಂದರೆ ಸಂಪೂರ್ಣವಾಗಿ ಬೇರೆ ಯಾವುದೇ ರೋಗ ಕೀಟ ಬಾಧೆ ಇಲ್ಲದೆ ಇರೋ ರೀತಿ ನೋಡ್ಕೊಂಡಿರ್ತೀವಿ. ಅಂದರೆ 100%-100% ಕೃತಕವಾಗಿರುತ್ತೆ. ಗಾಳಿಯಿಂದ ಹಿಡಿದು ಸೂರ್ಯನ ಬೆಳಕಂತೂ ಇರಲ್ಲ ಅಲ್ಲಿ, ಬೇರೆ ಬೆಳಕು ಮತ್ತು ತೇವಾಂಶ ಎಲ್ಲ ನಾವು ಕೃತಕವಾಗಿ ಕೊಡ್ತಿರ್ತೀವಿ. ಆ ಥರದ ಗಿಡಗಳನ್ನ ನಾವು ಒಂದೇ ಸಾರಿಗೆ ತಗೊಂಡು ಬಂದು ಭೂಮಿಗೆ ಹಾಕೋದಿಕ್ಕಾಗಲ್ಲ. ನಾವು ಅದಕ್ಕೆ ಏನು ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಆರ್ಡನಿಂಗ್ ಅಂತ ಹೇಳ್ತೀವಿ. ಅಂದರೆ ಪ್ರಯೋಗಶಾಲೆಯಿಂದ ಸೀದಾ ಭೂಮಿಗೆ ನಾಟಿ ಮಾಡದೇನೆ ಕೆಲವು ದಿನ ಅದನ್ನು ಗಾಜಿನ ಮನೆಯಲ್ಲಿ, ಅಥವಾ ಗಾಜಿನ ಮನೆ ಎಲ್ಲರಿಗೂ ಸವಲತ್ತಿರಲ್ಲ, ಅಥವಾ ಅವ್ರ ಮನೆ ಹತ್ರ ಯಾವುದಾದ್ರು ಒಂದು ಸ್ವಲ್ಪ ನೆರಳು ಮಾಡಿ ಅಥವಾ ಮರದ ಕೆಳಗೆ ಒಂದು 2-3 ವಾರ ಅದನ್ನು ಆರ್ಡನ್ ಮಾಡಬೇಕು. ಅಂದರೆ ಹೇಗಂದರೆ ನಿಧಾನಕ್ಕೆ ಈ ಪರಿಸರಕ್ಕೆ ಹೊಂದ್ಕೊಳ್ಳೋ ರೀತಿ ಮಾಡಬೇಕು. ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ನಾವು ಅಷ್ಟೊಂದು ದುಡ್ಡು ಕೊಡ್ ತಾಣ್ ಬಂದಿರ್ತೀವಿ, ಭೂಮಿಗೆ ಹಾಕ್ತೀವಿ, ಭೂಮಿಗೆ ಹಾಕಿದಾಗ ಸೂರ್ಯನ ಬಿಸಿಲು ಜಾಸ್ತಿ ಇರುತ್ತೆ, ಅಥವಾ ಅಲ್ಲೇನು ಅದು ಸಂಪೂರ್ಣವಾಗಿ ಅಲ್ಲಿ ಯಾವುದೇ ಸೂಕ್ಷ್ಮಾಣು ಜೀವಿ ಇಲ್ದಿರೋ ಜಾಗದಿಂದ ತಂದದ್ದು, ಇಲ್ಲಿ ನಾವು ಭೂಮಿಗೆ ಹಾಕಿದ ತಕ್ಷಣ ಭೂಮಿ ಹತ್ರ ಪರಿಸರದಲ್ಲಿ ತುಂಬಾ ಸೂಕ್ಷ್ಮಾಣು ಜೀವಿ ಇರುತ್ತೆ, ಅವು ಒಂದೇ ಸರಿಗೆ ಅದನ್ನ ಅಟ್ಯಾಕ್ ಮಾಡ್ತವೆ. ಆಗ ನಾವು ಇಡೀ ಬೆಳೆನ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಕಡಿಮೆ ಅಂದ್ರೆ 3-4 ವಾರ ನೆರಳಿನಲ್ಲಿ, ಅಂದ್ರೆ ಈ ನೆರಳಿನಲ್ಲಿ ಇಡೋ ಉದ್ದೇಶ ಏನಂದ್ರೆ ನಿಧಾನವಾಗಿ ಅದನ್ನ ಅದರ ಸ್ವಾಭಾವಿಕ ಪರಿಸರಕ್ಕೆ ಹೊಂದ್ಕೊಳ್ಳೋ ರೀತಿ ಮಾಡಬೇಕು. ಅದನ್ನ ಸೀಸನಿಂಗ್ ಹೇಳ್ತೀವಿ ಅಥವಾ ಆರ್ಡನಿಂಗ್ ಹೇಳ್ತೀವಿ. ಅದಾದ್ಮೇಲೂ ಅನುಕೂಲತೆ ಇದ್ರೆ ಭೂಮಿಗೆ ನಾಟಿ ಮಾಡಿದ 2 ವಾರ ಅದಕ್ಕೆ ಸ್ವಲ್ಪ ನೆರಳು ಮಾಡಿದ್ರೆ ಉತ್ತಮ. ಏಕೆಂದ್ರೆ ಈಗ ಕಂದು ಹಾಕಿದಾಗ ನಾವು ಯಾಕೆ ಬೇಕಾದ್ರೂ ಗಿಡ ಬಂದ್ಬಿಡ್ತದೆ, ಮೊಳಕೆ ಬರುತ್ತೆ. ಇದು ಮೊದಲ 3-4 ವಾರ ಅಂಗಾಂಶ ಕೃಷಿಯಿಂದ ಬೆಳೆಸಿದ ಗಿಡಗಳನ್ನ ನಾಟಿ ಮಾಡಿದ ಮೊದಲ 3-4 ವಾರ ತುಂಬಾ ಮುತುವರ್ಜಿ ಮಾಡ್ಬೇಕು ನಾವು. ಇದು ಸಣ್ಣ ಮಗು ಇದ್ದಾಗೆ ನಾವು ಆಗ ಅದನ್ನ ಉಪಚರಿಸಿದ್ರೆ ಆಮೇಲೆ ಭೂಮಿಗೆ ಅದು ಬಹಳ ಸುಲಭವಾಗಿ ಹೊಂದ್ಕೊಳ್ಳುತ್ತೆ. ಇಲ್ಲಾಂದ್ರೆ ನಾವು ಗಿಡ ಹಾಕದಾಗಲೇ ಕಳ್ಕೊಳ್ಳೋ ಸಾಧ್ಯತೆ ಬಹಳ ಇರುತ್ತೆ. ಇನ್ನು ಕ್ಷೇತ್ರದಲ್ಲಿ ಸಾಕಷ್ಟು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಪಡ್ಕೊಳ್ತಾ ಇರ್ತೀರಾ, ಯಾಕಂದ್ರೆ ಬೆಳೆಗಾರರ ತೋಟಗಳಿಗೆ ಭೇಟಿ ನೀಡಿರುವಂತಹ ಸಂದರ್ಭಗಳಿರುತ್ತೆ. ನಿಮ್ಮ ಕ್ಷೇತ್ರ ಭೇಟಿ ಕಾರ್ಯಕ್ರಮದಲ್ಲೂ ಸಹ ಸಾಕಷ್ಟು ಅನುಭವಗಳನ್ನ ನೀವು ಹಂಚಿಕೊಂಡಿರ್ತೀರಿ, ಹೇಳಿ ಎಲ್ಲಿ ತಪ್ಪಾಗ್ತಾ ಇದೆ ಅಂತ. ಸರ್, ಇದು ನೀವು ಅದನ್ನ ಜ್ಞಾಪಿಸಿದ್ದು ತುಂಬಾ ಒಳ್ಳೇದು. ಇದು ರೈತರಿಗೆ ಇದ್ರದ್ದು ಮಾಹಿತಿ ತುಂಬಾ ಕಡಿಮೆ ಇದೆ. ಅವರು ಸರಿಯಾದ ರೀತಿ ಬೆಳೆದ ಗಿಡಗಳನ್ನ, ಪ್ರಯೋಗಶಾಲೆಯಿಂದ ಬೆಳೆದ ಗಿಡಗಳನ್ನ ಅಥವಾ ಒಳ್ಳೆ ಮೂಲದಿಂದ ತಂದಿಲ್ಲ ಅಂತ ಹೇಳಿದಾಗ, ನಾವು ಇತ್ತೀಚೆಗೆ ಈಗೊಂದು 3-4 ತಿಂಗಳಿಂದ ಒಂದು 4 ತೋಟಗಳನ್ನ, ಬಾಳೆ ತೋಟಗಳನ್ನೇ ನಾವು ಅವಲೋಕಿಸಿದ್ದೀವಿ. ಅವರ ಕೋರಿಕೆ ಮೇರೆಗೆ ತೊಂದರೆಯಾಗಿದೆ ಅಂತೇಳಿ ಎಲ್ಲ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನೇ ತಂದಿದ್ದಾರೆ. ಸಾಮಾನ್ಯವಾಗಿ ಬಾಳೆನಲ್ಲಿ 10-11 ತಿಂಗಳಿಗೆ ಕಟಾವಾಗುತ್ತೆ, 8-9 ತಿಂಗಳಿಗೆ ಮೊದಲೇ ಗೊನೆ ಬರೋದಕ್ಕೆ ಶುರುವಾಗುತ್ತೆ. ಬಾಳೆನಲ್ಲಿ ಗೊನೆ ಬಂದಾಗ ಯಾಕೆ ಬರುತ್ತೆ, ಅದು ಭೂಮಿ ಕಡೆಗೆ ಮುಖ ಮಾಡುತ್ತೆ. ಅದರಲ್ಲೂ ನಾವು ಏನು ಈಗ ಅಂಗಾಂಶ ಕೃಷಿ ಬಾಳೆ ಗಿಡಗಳನ್ನ ನಾವು ಪ್ರೋತ್ಸಾಹಿಸೋದೇನಕ್ಕೆ ಅಂದರೆ ಒಳ್ಳೆ ಇಳುವರಿ ಬರುತ್ತೆ ಅಂತ. ಅದು ಒಂದು ಪ್ರಯೋಗಶಾಲೆಯಲ್ಲಿ ಸರಿಯಾಗಿ ಅಭಿವೃದ್ಧಿಪಡಿಸದೆ, ಅಂದರೆ ನಾವು ಅದಕ್ಕೆ ಒಂದು DBT ಇಂಡಿಯಾ ಅಂತ ಹೇಳ್ತೀವಿ, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಇಂಡಿಯಾ, ಅದು ಒಂದು ರೆಕಮೆಂಡೇಶನ್ ಮಾಡಿದೆ. ಬಾಳೆ ಗಿಡನ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದಾಗ ಅದು ನಾವು ಮರು ಕೃಷಿ ಹೇಳ್ತೀವಿ, ಸಬ್ ಕಲ್ಚರಿಂಗ್, 9-10 ಹೆಚ್ಚು ಅಂದರೆ 10 ಜಾಸ್ತಿ ಸಬ್ ಕಲ್ಚರ್ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿ ತುಂಬ ವೈವಿಧ್ಯತೆ ಬರುತ್ತೆ, ಗೊನೆಗಳು ವಿಕಾರವಾಗಿರುತ್ತೆ. ನಾವೇನು ಹೇಳ್ತೀವಿ, ಒಂದೇ ರೂಪವಾದ ಗಿಡಗಳು ಗೊನೆಗಳು ಇಳುವರಿ ಒಂದೇ ರೀತಿ ಇರುತ್ತೆ ಅಂತ ಹೇಳ್ತೀವಿ, ಅಲ್ಲಿ ನಾನಾ ರೀತಿ ಬರುತ್ತೆ. ಇದು ಮುಖ್ಯವಾಗಿ ಜಾಸ್ತಿ ಸಬ್ ಕಲ್ಚರ್ ಮಾಡೋದ್ರಿಂದ ಕೆಲವು ಸರಿ ಏನಾಗುತ್ತೆ, ತುಂಬಾ ಕಂಪ್ನಿ ಲಾಭದ ಆಸೆಗೆ ಸಲುವಾಗಿ ಒಂದು ಸಬ್ ಕಲ್ಚರ್ ಮಾಡಿದ್ರೆ ಸರ್ ಒಂದು ಗಿಡದನ್ನ 10 ನಾವು ಕಟ್ ಮಾಡ್ತೀವಿ. ಈಗ ನೀವು 10 100,000 ಗಿಡ ಬರುತ್ತೆ ಅಂದ್ರೆ ಇನ್ನೊಂದು ಸಬ್ ಕಲ್ಚರ್ ಎಕ್ಸ್ಟ್ರಾ ಮಾಡಿದ್ರೆ 10,00,000 ಗಿಡ ಲಾಭ ಎಷ್ಟು ಬರುತ್ತೆ. ಅದರ ಆಸೆಗೆ ಎಷ್ಟೋ ಸರಿ ಪ್ರಯೋಗಶಾಲೆಯಲ್ಲಿ ಕೆಲವು ಸರಿ ಮೋಸ ಆಗುತ್ತೆ. ಇಂಥವಾದಾಗ ಬಾಳೆ ಗಿಡಗಳು ಅಂಥ ಗಿಡಗಳನ್ನ ರೈತರು ತಗೊಂಡ್ಬಂದು ಹಾಕಿದಾಗ ರೈತರು ಒಂದು ವರ್ಷದಲ್ಲಿ ಇಷ್ಟು ಇಳುವರಿ ಬರುತ್ತೆ, ಇಷ್ಟು ನನಗೆ ಬೆಲೆ ಸಿಗುತ್ತೆ, ಇಷ್ಟು ಲಾಭ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕೊಂಡಿರ್ತಾರೆ. ಆದರೆ ಅವು 10-12 ಚಿಪ್ಪು, 30-40 ಕೆಜಿ ಬರುತ್ತೆ ಪಚ್ಚಬಾಳೆ ಅಂತ ಅನ್ಕೊಂಡಿರ್ತಾರೆ. ಅಲ್ಲಿ 2-3 ಚಿಪ್ಪು, ಅದರಲ್ಲೂ 1-1 ಚಿಪ್ಪಲ್ಲಿ 4-5 ಬಾಳೆಕಾಯಿ, ಅದು ಸಾಮಾನ್ಯವಾಗಿ ಗೊನೆ ಹಿಂಗೆ ನೆಲಕ್ಕೆ ತೂಗೋ ತರ ಇರೋ ಬದಲು ಅದು ಈ ಕಬ್ಬಿನಲ್ಲಿ ಹೂವು ಬರಲ್ವ ಆ ರೀತಿ ನಿಂತಿರುತ್ತೆ. ಇದೆಲ್ಲ ಮುಖ್ಯವಾಗಿ ಈ ಸಬ್ ಕಲ್ಚರ್ ಜಾಸ್ತಿ ಮಾಡಿದಾಗ ಅಲ್ಲಿ ಮ್ಯೂಟೇಷನ್ ಆಗುತ್ತೆ, ಅದು ವೈವಿಧ್ಯತೆ ಕಂಡು ಬರುತ್ತೆ. ಅದನ್ನ ನಾವು ಯಾವುದೇ ವೈವಿಧ್ಯತೆ ಇದೆ ಅಂತ ನಾವು ಅದನ್ನ ಗೊತ್ತಾಗಬೇಕು ಅಥವಾ ರೈತರು ಅದಕ್ಕೆ ಏನಾದ್ರು ಪರಿಹಾರ ಬೇಕು ಅಂದ್ರೆ ಅವ್ರ ಹತ್ರ ಮೂಲ ದಾಖಲೆ ಇರಬೇಕು, ರಸೀದಿ ಇರಬೇಕು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ ಇಲ್ಲಿ ನಾನು ಯಾವುದೇ ಒಂದು ಪ್ರಯೋಗಶಾಲೆಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಕಂಪ್ನಿಗಳಿಗೆ ಇಲ್ಲಿ ರೈತರ ಜೀವದ ವಿಚಾರ, ಅವರು ಲಾಭದ ಆಸೆಗೆ ರೈತರನ್ನ ಕಂಡು ಕಂಡು ಅವ್ರನ್ನ ಬಾವಿಗೆ ತಳ್ಳೋದು ಮಾಡಬಾರ್ದು. ಅವರು ಏನು ಕಂಪ್ನಿಗಳು ಲಾಭ ಮಾಡೋಕೆ ಮಾಡ್ತೇವೆ, ಅದನ್ನ ರೈತರಾದರೂ ಎಚ್ಚೆತ್ಕೊಂಡ್ರೆ ಅವರನ್ನ ಅವರು ಕಾಪಾಡ್ಕೊಳ್ಬಹುದು ಬೇರೆ ಯಾರು ಬರ್ಲಿಲ್ಲ ಅಂದ್ರೂ. ಇದನ್ನ ತುಂಬಾ ಮುಖ್ಯವಾಗಿ ಗಮನಿಸ್ಬೇಕು ಸರ್. ಇನ್ನು ಈ ಬೆಳೆಗಾರರಿಗೆ ಒಂದು ಕುತೂಹಲ ಇರುತ್ತೆ, ಅಂಗಾಂಶ ಕೃಷಿಯ ಆರ್ಥಿಕತೆ ಬಗ್ಗೆ ಏನ್ ಹೇಳ್ತೀರಿ ನೀವು? ಎಷ್ಟು ಮಟ್ಟಿಗೆ ಕೃಷಿ ಖರ್ಚು ಹೆಚ್ಚಾಗುತ್ತೆ ಸರ್? ಅದು ಬೇರೆ ಸಾಂಪ್ರದಾಯಿಕವಾಗಿ ಒಂದು ಎಕರೆನಲ್ಲಿ ಬಾಳೆ ಬೆಳೆದಾಗ ಏನು ಹೆಚ್ಚು ಅಂದರೆ ಅವರು 5 ರೂಪಾಯಿ ಒಂದು ಕಂದು ಕೊಡ್ತಾರೆ, ಇಲ್ಲಿ 20 ರೂಪಾಯಿ ಅನ್ಕೊಳ್ಳಿ, 4 ಪಟ್ಟು ಜಾಸ್ತಿ ಆಯಿತು. ಇವ್ರಿಗೆ ಮೂಲ ಕಂದಿನಲ್ಲಿ ಕಂದು ಬದಲು ಟಿಶ್ಯೂ ಕಲ್ಚರ್ ಗಿಡ ಹಾಕಿದಾಗ ಇದೊಂದು, ಮತ್ತೆ ಅದನ್ನ ಬಿಟ್ಟರೆ ನಿರ್ವಹಣಾ ವೆಚ್ಚ ತುಂಬಾ ಏನು ಜಾಸ್ತಿ ಆಗಲ್ಲ ಸರ್. ಹಾಗೆ ನೋಡಿದ್ರೆ ಈಗ ನಾವು ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿಯಿಂದ ಬೆಳೆದ ಗಿಡಗಳನ್ನ ಒಂದು ಕಡೆಯಿಂದ ಒಂದು ಕಡೆ ಸಾಕ್ಸ್ಬೇಕು ಅಂದ್ರೆ ಬರೇ ಪೋರ್ಟ್ ರೇಸ್ ಅಲ್ಲಿ ತಗೊಂಬಂದ್ಬಿಡ್ಬೋದು ನಾವು. ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ನಿರ್ವಹಣೆ ಮತ್ತು ಸಾಗಣೆನು ಸುಲಭ, ಅದೇ ನೀವು ಬಾಳೆ ಕಂದು ತಗೊಂಡ್ ಬಂದಾಗ ಒಂದು ಟ್ರ್ಯಾಕ್ಟರ್ ಅಲ್ಲೇ ತರಬೇಕಾದ್ರೆ ಜಾಸ್ತಿ ತರ್ತೀರ, ಅದನ್ನ ಸಾಗಾಣಿಕೆನು ಕಷ್ಟ. ಮತ್ತೆ ನಮಗೆ ಮುಖ್ಯವಾಗಿ ಅಂಗಾಂಶ ಕೃಷಿನಲ್ಲಿ ತುಂಬಾ ಖರ್ಚು ಬೀಳೋದು ಮೂಲ ಗಿಡಗಳಿಗಷ್ಟೇ, ಅದು ಬಿಟ್ರೆ ಇನ್ಯಾವುದೇ ನಿರ್ವಹಣೆ ಎಲ್ಲವೂ ಹಾಗೆ ಇರುತ್ತೆ ಸರ್, ಇನ್ನ ಕಡಿಮೆ ಆಗುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ ಬೆಳೆ ಒಂದೇ ರೀತಿ ಇದ್ದಾಗ ನಿಮಗೆ ಕಳೆ ನಿರ್ವಹಣೆಗೆ ಅಥವಾ ಬೇರೆ ಯಾವುದೇ ಪೋಷಕಾಂಶಗಳ ಸರಬರಾಜು ಮಾಡೋಕ್ಕೂ ಸುಲಭ, ಮತ್ತೆ ಒಂದೇ ರೀತಿ ಏಕರೂಪ ಬೆಳವಣಿಗೆ ಇದ್ದಾಗ ನಿಮ್ ಕಟಾವು ಮಾಡೋದಕ್ಕೂ ಸುಲಭ. ಕಟಾವು 1-2-3 ಕಟಾವಿನಲ್ಲಿ ಆದಾಗ ನೀವು ಕೃಷಿ ಕಾರ್ಮಿಕರು ಕಡಿಮೆ ಆಗುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ ಸರ್. ನಮಗೆ ಮುಖ್ಯವಾಗಿ ಜಾಸ್ತಿ ಆಗೋದು ಆ ಮೂಲ ಗಿಡಗಳಿಂದ, ಅದು ಬಿಟ್ಟರೆ ಇದು ರೈತರು ಅಂಗಾಂಶ ಕೃಷಿಯಿಂದ ಬಾಳೆ ಗಿಡ ಬೆಳೆದ್ರೂ ಸಾಂಪ್ರದಾಯಿಕವಾಗಿ ಬೆಳೆದಷ್ಟೇ ಖರ್ಚು ಬೀಳುತ್ತೆ, ಇನ್ನೇನು ಇಲ್ಲ. ಆದರೆ ಇದು ಅಂಗಾಂಶ ಕೃಷಿಯಿಂದ ಇಳುವರಿ ಏಕರೂಪವಾಗಿ ಇಳುವರಿ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಆದಾಯ ಮಾತ್ರ 30% ಜಾಸ್ತಿ ಇರುತ್ತೆ. ಈಗ ಅವ್ರಿಗೇನು ಬೇರೆದು ಮಾರಿದಾಗ 10,000 ಆದಾಯ ಬಂದ್ರೆ ಇದರಲ್ಲಿ 15,000 ಬರುತ್ತೆ, 30% ಕಡಿಮೆ ಅಂದ್ರೆ 30% ಹೇಳ್ತೀನಿ. ಆ ದೃಷ್ಟಿಯಿಂದ ಲಾಭದಾಯಕ ಹೇಳ್ಬೋದು. ಅದೇ ಲಾಭದಾಯಕ ಅಂತ ಹೇಳಿದಾಗ ನಾನು ಮೊದಲೇ ಹೇಳ್ದಂಗೆ ಈ ಮತ್ತೆ ಎಚ್ಚರಿಸ್ತಿದ್ದೀನಿ ರೈತರುಗಳಿಗೆ ಏನಂದ್ರೆ, ಅವರು ಆ ಗಿಡ ರೋಗರಹಿತವಾಗಿರುತ್ತೆ ಹೊರತು ರೋಗನೇ ಬರಲ್ಲ ಅಂತಿಲ್ಲ. ಸಂಪೂರ್ಣ ರೋಗ ನಿರೋಧಕತೆ ಅಂಗಾಂಶ ಕೃಷಿ ಗಿಡಗಳಿಂದ ಬರಲ್ಲ, ಅದು ರೋಗರಹಿತ ಗಿಡ ಬರುತ್ತೆ. ಅದನ್ನ ಭೂಮಿಗೆ ಹಾಕ್ದಾಗ ಬೇಗ ಅದು ಗಿಡಗಳು ಚೆನ್ನಾಗಿ ಭೂಮಿಗೆ ಹೊಂದ್ಕೊಳ್ಳೋದ್ರಿಂದ ಗಿಡ ದಷ್ಟಪುಷ್ಟವಾಗಿ ಬರೋದ್ರಿಂದ ಅದು ರೋಗಗಳು ಕಡಿಮೆ ಆಗುತ್ತೆ. ಆಮೇಲೆ ರೋಗ ಯಾವುದೇ ರೀತಿನಾರು ಬರ್ಬೋದು. ಮತ್ತೆ ಇನ್ನ ಒಂದು ಇದನ್ನ ನಾನು ಪದೇ ಪದೇ ಹೇಳ್ತಿದ್ದೀನಿ, ಯಾಕೆ ಅಂದ್ರೆ ನಾವು ಸುಮಾರು ರೈತರ ತೋಟಗಳಲ್ಲಿ ನೋಡಿದೀವಿ, ದಯಮಾಡಿ ರೈತರು ಒಳ್ಳೆ ಪ್ರಯೋಗಶಾಲೆಯಿಂದ ಒಳ್ಳೆ ಕಡೆಯಿಂದ ಒಳ್ಳೆ ಗಿಡ ತಗೊಂಡ್ ಬರಬೇಕು. ಅವರೇನೋ ಪ್ರಯೋಗಶಾಲೆಯರು ಏನೋ ಅದನ್ನ ಕ್ವಾಲಿಟಿ ನೋಡ್ದೇನೆ ಅಭಿವೃದ್ಧಿಪಡಿಸಿದ್ರೆ ಈಗೇನು ಅದು ಅವರು ಮೂಲ ಆಯ್ಕೆ ತಾಯಿ ಗಿಡ ಆಯ್ಕೆ ಮಾಡಿದಾಗ ಗಿಡನ ಸರಿಯಾದ ರೀತಿ ಆಯ್ಕೆ ಮಾಡದೆ ಅಲ್ಲೇನೋ ತಪ್ಪು ಮಾಡಿದ್ರೆ, ನಾವಿಲ್ಲಿ ರೋಗರಹಿತ ಗಿಡ ಅಂತ ಹೇಳ್ತೀವಿ, ಅವರು ರೋಗದ ಗಿಡನ ಆಯ್ಕೆ ಮಾಡಿದ್ರೆ ಇವರು 1,000 ಗಿಡ ಹಾಕಿದ್ರೆ 1,000 ಗಿಡ ಪೂರ್ತ ರೋಗ ಇರುತ್ತೆ. ಹಾಗಾಗಿ ಒಳ್ಳೆಯ ಮೂಲದಿಂದ ನಂಬಿಕೆ ಇರುವಂತ ಪ್ರಯೋಗಶಾಲೆಯಿಂದ ವಿತ್ ಬಿಲ್ ಅಂದ್ರೆ ರಸೀದಿ ಸಮೇತ ಇವರು ಗಿಡ ತಗೊಂಡ್ ಬರೋದು ಮೊದಲ ಪ್ರಾಮುಖ್ಯತೆ. ಒಳ್ಳೆಯದು ಡಾಕ್ಟರ್ ಎಸ್ ಸಿ ವೆಂಕಟೇಶ್ ಅವರೇ, ಇಷ್ಟೊತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಅಂಗಾಂಶ ಕೃಷಿಯ ಪ್ರಾಮುಖ್ಯತೆ ಏನು, ಹೇಗೆ ಅದೊಂದು ವರ ಆಗಿದೆ, ಆದರೆ ಆ ವರವನ್ನು ನಾವು ಪಡೆಯುವಂಥ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು, ಈ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಇಷ್ಟೆಲ್ಲ ಕೇಳಿದ ಮೇಲೂ ನಮ್ಮ ರೈತ ಬಾಂಧವರಿಗೆ ಅನ್ನಿಸ್ತಾ ಇರುತ್ತೆ, ನಾವು ಡಾಕ್ಟರ್ ಎಸ್ ಸಿ ವೆಂಕಟೇಶ್ ಅವರನ್ನು ದೂರವಾಣಿ ಮೂಲಕ ಒಂದೆರಡು ಪ್ರಶ್ನೆ ಅನುಮಾನಗಳನ್ನು ಕೇಳಿ ಬಗೆಹರಿಸ್ಕೊಳ್ಬಹುದಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ. ರೈತರಿಗೆ ಯಾವುದೇ ಮಾಹಿತಿ ಸಲಹೆ ಬೇಕು ಅಂದರೆ ನನ್ನ ಈ ದೂರವಾಣಿಗೆ ಕರೆ ಮಾಡ್ಬೋದು, 944

नियमित अंतराल पर धोते रहें। नाक मुंह को मास्क, गमछे या कपड़े से ढक कर रखें। आंख, कान, नाक, मुंह न छुएं। आपस में लगती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढक कर धोते रहें। नाक मुंह को मास्क, गमछे या कपड़े से ढक कर रखें। आंख, कान, नाक, मुंह न छुए धोते रहें। नाक मुंह को मास्क, गमछे या कपड़े से ढक कर रखें। आंख, कान रखें। आंख, कान, नाक, मुंह न छुए आपस में दो गज की रखें। आंख, कान, नाक, मुंह रखें।